ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:55. ಈಗ ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಆಕಾಶವಾಣಿಯು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ ಆಯ್ದ ಭಾಗಗಳನ್ನು ತನ್ನ ವಿಶೇಷ ಕಾರ್ಯಕ್ರಮದ ಅಡಿ ಮಾರ್ಚ್ 15 ಪ್ರಸಾರ ಮಾಡುತ್ತಿದೆ. ಇದೇ ಏಪ್ರಿಲ್ಗೆ ಮನ್ ಕಿ ಬಾತ್ ಸರಣಿ 100ನೇ ಆವೃತ್ತಿ ತಲುಪುತ್ತಿರುವ ಹಿನ್ನೆಲೆಯಲ್ಲಿ ಈ ವಿಶೇಷ ಕಾರ್ಯಕ್ರಮ. ಈ ಆಯ್ದ ಭಾಗಗಳ 90ನೇ ಆವೃತ್ತಿಯಲ್ಲಿ ಪ್ರಧಾನಿಯವರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ತನ್ನ ದಾಪುಗಾಲಿರಿಸಿದ ಬಗ್ಗೆ ಆಡಿದ ಮನದ ಮಾತನ್ನು ಪುನರ್ ನೆನಪಿಸಿಕೊಳ್ಳೋಣ. ಜನರೊಂದಿಗೆ ನೇರ ಮಾತುಕತೆ, ಇದು ನಿಮ್ಮ ಮತ್ತು ನಮ್ಮ ಮನದ ಮಾತು. ಹೌದು, ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಟ್ಯಂತರ ದೇಶವಾಸಿಗಳೊಂದಿಗೆ ಸಂವಹನ ಸಾಧಿಸುವ ಬಗೆ ಹೀಗೆ ಪ್ರತಿ ತಿಂಗಳ ಕೊನೆಯ ಭಾನುವಾರದಂದು ಆಕಾಶವಾಣಿ ಮೂಲಕ. 2014 ಅಕ್ಟೋಬರ್ 3 ಆರಂಭವಾದ ಈ ಸರಣಿ 2023 ಏಪ್ರಿಲ್ಗೆ 100ನೇ ಆವೃತ್ತಿ ತಲುಪುತ್ತಿದೆ. ಭಾರತಕ್ಕೆ 1947 ಸ್ವಾತಂತ್ರ್ಯ ಸಿಕ್ಕಿದ ಸಂದರ್ಭದಲ್ಲಿ ಆಗ ಗ್ರೇಟ್ ಬ್ರಿಟನ್ನಲ್ಲಿ ಪ್ರಧಾನಮಂತ್ರಿಯಾಗಿದ್ದ ವಿನ್ಸ್ಟನ್ ಚರ್ಚಿಲ್ ಅವರಿಗೆ ಭಾರತೀಯ ಸಾಮರ್ಥ್ಯ ಮತ್ತು ದೇಶ ಯಾವುದೇ ಪ್ರಗತಿ ಸಾಧಿಸುವ ಬಗ್ಗೆ ಸಂದೇಹವಿತ್ತು. ಆದರೆ ಕೋಟ್ಯಂತರ ಭಾರತೀಯರ ಪರಿಶ್ರಮ ಮತ್ತು ಬೌದ್ಧಿಕ ಕ್ಷಮತೆಯು ಚರ್ಚಿಲ್ ಅವರ ಯೋಚನೆಯು ತಪ್ಪೆಂದು ಸಾಬೀತುಪಡಿಸಿತು. ಆದರೆ ದೇಶ ಇಂದು ಜಗತ್ತಿನಾದ್ಯಂತ ರಾಷ್ಟ್ರಗಳು ತಮ್ಮ ಉಪಗ್ರಹಗಳನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದಿಂದ ಕಳುಹಿಸಿಕೊಡುವ ಮೂಲಕ ಭಾರತವನ್ನು ಎಲ್ಲರೂ ತಿರುಗಿ ನೋಡುವಂತಹ ಸ್ಥಾನದಲ್ಲಿ ನಿಂತಿದೆ. ಹಾಗೆಯೇ ಭಾರತ ಈ ದೇಶಗಳ ನಿರೀಕ್ಷೆಯನ್ನು ಹುಸಿ ಮಾಡಿಲ್ಲ. ಹೀಗಾಗಿ 2022 ಜೂನ್ 26 ಬಿತ್ತರಗೊಂಡ ಮನದ ಮಾತಿನಲ್ಲಿ ಪ್ರಧಾನಿಯವರು ಇಸ್ರೋದ ಈ ಯಶಸ್ವಿ ಮೈಲಿಗಲ್ಲನ್ನು ಅಭಿನಂದಿಸಿದ್ದು ಈ ರೀತಿಯಾಗಿ: ಯುವಾಓ ಕೆ ಲಿಯೆ ಆಕಾಶ ಛುನಾ ಸಪ್ನೋ ಕೋ ಸಾಕಾರ್ ಕರ್ನೆ ಕಾ ಪರ್ಯಾಯ ಹೋತಾ ಹೈ. ಆಜ್ ಹಮಾರಾ ಭಾರತ್ ಜಬ್ ಇತನೆ ಸಾರೆ ಕ್ಷೇತ್ರೋ ಮೇ ಸಫಲತಾ ಕಾ ಆಕಾಶ ಛು ರಹಾ ಹೈ ತೋ ಆಕಾಶ ಯಾ ಅಂತರಿಕ್ಷ ಇಸ್ಸೆ ಅಛೂತಾ ಕೈಸೆ ರಹ ಸಕ್ತಾ ಹೈ. ಬೀತೆ ಕುಛ ಸಮಯ ಮೇ ಹಮಾರೆ ದೇಶ ಮೇ ಸ್ಪೇಸ್ ಸೆಕ್ಟರ್ ಸೆ ಜುಡೆ ಕೈ ಬಡೆ ಕಾಮ ಹುಯೆ ಹೈ. ದೇಶ ಕಿ ಇನ್ಹಿ ಉಪಲಬ್ಧಿಯೋ ಮೇ ಸೆ ಏಕ್ ಹೈ ಇನ್ ಸ್ಪೇಸ್ ನಾಮ ಕಿ ಏಜೆನ್ಸಿ ಕಾ ನಿರ್ಮಾಣ. ಏಕ್ ಐಸಿ ಏಜೆನ್ಸಿ ಜೊ ಸ್ಪೇಸ್ ಸೆಕ್ಟರ್ ಮೇ ಭಾರತ್ ಕೆ ಪ್ರೈವೇಟ್ ಸೆಕ್ಟರ್ ಕೆ ಲಿಯೆ ನಯೆ ಅವಸರೋ ಕೋ ಪ್ರಮೋಟ್ ಕರ್ ರಹಿ ಹೈ. ಇಸ್ ಶುರುವಾತ್ ನೇ ಹಮಾರೆ ದೇಶ ಕೆ ಯುವಾಓ ಕೋ ವಿಶೇಷ ರೂಪ ಸೆ ಆಕರ್ಷಿತ ಕಿಯಾ ಹೈ. ಮನದ ಮಾತಿನ 100 ಚಿಂತನೆಗಳನ್ನು ಇದುವರೆಗೆ ನೀವು ಆಲಿಸಿದರೆ. ಕಾರ್ಯಕ್ರಮ ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿಯಿಂದ ಪ್ರಸಾರವಾಯಿತು. ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು. ಸಮಯ 6:58:45. ಈಗ ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮ ಇದೀಗ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಟೊಮ್ಯಾಟೋ ಬೆಳೆಯಲ್ಲಿ ಸಮಗ್ರ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯ ರೋಗಶಾಸ್ತ್ರಜ್ಞರಾಗಿರುವ ಡಾ ಬಿ ಪಂಪನಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಚಾಮರಾಜನಗರ ಜಿಲ್ಲೆಯ ಹರದನಹಳ್ಳಿಯಲ್ಲಿರುವಂತಹ ICAR ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯ ರೋಗಶಾಸ್ತ್ರಜ್ಞರು ಹಾಗೂ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಬಿ ಪಂಪನಗೌಡ ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮ್ಮ ರೈತರು ಬಹಳ ಆಸಕ್ತಿಯಿಂದ ಬೆಳೆಯುವಂತಹ ಒಂದು ತರಕಾರಿ ಬೆಳೆ, ಅದರ ಆರ್ಥಿಕ ಮೌಲ್ಯನೂ ಸಹ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿರೋ ಹಾಗೆ ಇರುತ್ತೆ ಯಾವಾಗಲೂ. ಹಾಗಾಗಿ ಟೊಮೆಟೋವನ್ನು ಪ್ರತಿ ರೈತರು ಬೆಳೆಯೋದಕ್ಕೆ ಇಷ್ಟಪಡ್ತಾರೆ. ಒಂದಲ್ಲ ಒಂದು ಕಾರಣಕ್ಕೆ ಇರುವಂತಹ ಒಂದು ಕೃಷಿ ಭೂಮಿಯಲ್ಲಿ ಟೊಮೆಟೊ ಬೆಳೆ ಇದ್ದರೆ ಒಳ್ಳೆಯದು ಅನ್ನೋ ಒಂದು ಅಭಿಪ್ರಾಯ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಟೊಮೆಟೊ ಬೆಳೆಯಲ್ಲಿ ಕಂಡುಬರುವಂತಹ ತೊಂದರೆಗಳು, ಅದಕ್ಕೆ ಏನೆಲ್ಲ ಪರಿಹಾರ ಇದೆ, ಈ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಅಂತ. ನಮಸ್ಕಾರ ಡಾಕ್ಟರ್ ಬಿ ಪಂಪನಗೌಡ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ನಾನು ಹೇಳ್ತಾ ಇದ್ದೆ, ಟೊಮೆಟೊ ಬೆಳೆ ಬಹಳ ಖುಷಿಯಿಂದ, ಆಸಕ್ತಿಯಿಂದ, ನಿರೀಕ್ಷೆಯಿಂದ ಪ್ರತಿಯೊಬ್ಬ ರೈತರು ಬೆಳೆಯೋದಕ್ಕೆ ಇಷ್ಟಪಡುವಂತಹ ಒಂದು ಬೆಳೆ. ಈ ಬೆಳೆಯಲ್ಲಿ ಕಂಡುಬರುವಂತಹ ಸಾಮಾನ್ಯ ತೊಂದರೆಗಳು ಏನೆಲ್ಲ ಇದೆ, ಅದನ್ನು ನಿವಾರಿಸಿಕೊಂಡ್ರೆ ಅವರ ನಿರೀಕ್ಷೆಯ ಹಾಗೆ ಅವರು ಬೆಳೆಯನ್ನು ಪಡೆಯೋದಕ್ಕೆ ಅವಕಾಶಗಳು ಹೇಗಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀವು ಮಾಡಿಕೊಡ್ಬೇಕು. ಟೊಮೆಟೊ ವಿಚಾರಕ್ಕೆ ಬಂದಾಗ, ಟೊಮೆಟೊ ಒಂದು ಪ್ರಮುಖವಾದಂಥ ತರಕಾರಿ ಬೆಳೆ ಇದೆ. ಆಕ್ಚುಲಿ ರೈತ ಬಾಂಧವರು ವರ್ಷ ಪೂರ್ತಿ ವರ್ಷವಿಡೀ ಬೆಳೀತಕ್ಕಂಥ ಒಂದು ಬೆಳೆ ಇದೆ. ಹೌದು. ಯಾಕಂದ್ರೆ ಎಲ್ಲ ಹಂಗಾಮಿನಲ್ಲಿ ನೀವು ಮಳೆಗಾಲದ ಹಂಗಾಮ ತಗೊಂಡು ಮಳೆಗಾಲದ ನಂತರ ಏನಿರ್ತದೆ, ಯೂಶುವಲ್ ಆಗಿ ಸಾಮಾನ್ಯವಾಗಿ ನಾವೇನ್ ಮಾಡ್ತೀರಿ, ಜೂನ್ ಜುಲೈನಲ್ಲಿ ಸಾಮಾನ್ಯವಾಗಿ ಸ್ಟಾರ್ಟ್ ಮಾಡ್ತಕ್ಕಂಥ ಒಂದು ಬೆಳೆ. ಅದು ಎಸ್ಪೆಷಲಿ ನಮ್ಮ ಚಾಮರಾಜನಗರ ಜಿಲ್ಲೆ ಸುತ್ತಮುತ್ತಕ್ಕೆ ನಾವು ಬಂದಾಗ ಏನಾಗ್ತದೆ, ಅದು ಮೇ ತಿಂಗಳೇ, ಏಪ್ರಿಲ್ ಮೇ ತಿಂಗಳಿಗೆ ಪ್ರಾರಂಭ ಆಗ್ಬಿಡ್ತದೆ. ಮೊದಲನೇ ಮಳೆ ಬೀಳ್ತಕ್ಕಂಥ ಏನ್ ಗುಂಡ್ಲು ಪೇಟೆ ಬೀಳ್ತಕ್ಕಂಥ ಮೊದಲನೇ ಮಳೆ ಆಕ್ಚುಲಿ ಏಪ್ರಿಲ್ ಸೆಕೆಂಡ್ ವೀಕ್ಗೆ ಪ್ರಾರಂಭ ಆಗೋದ್ರಿಂದ ಏಪ್ರಿಲ್ ನಮಗೆ ಏಪ್ರಿಲ್ನೇ ಪ್ರಾರಂಭ ಆಗ್ತಕ್ಕಂಥ ಒಂದು ಬೆಳೆ. ಅಂದ್ರೆ ಯೂಶುವಲ್ ಆಗಿ ನಾವು ರೆಕಮೆಂಡ್ ಮಾಡ್ತಕ್ಕಂಥದ್ದು ಬೆಳೆ ಅಂದ್ರೆ ಯಾವ ಟೈಮಲ್ಲಿ ಅಂದ್ರೆ ಈ ಭಾಗಕ್ಕೆ ಎಸ್ಪೆಷಲಿ ಚಾಮರಾಜನಗರ ಭಾಗಕ್ಕಾದ್ರೆ ನಾನು ಹೇಳೋದು ಮೇ 15 ಜೂನ್ 15 ಬಹಳ ಸೂಕ್ತ ನಮ್ಮ ಏರಿಯಾಗೆ ಟೊಮೆಟೊ ಬೆಳೆಯಕ್ಕೆ. ಸರ್ವೇ ಸಾಮಾನ್ಯ ವಿಚಾರಕ್ಕೆ ಬಂದ್ರೆ ಜೂನ್ ಜುಲೈ ತಿಂಗಳಲ್ಲಿ ಬಹಳ ಉತ್ತಮ ಆಗತಕ್ಕಂಥದ್ದು ಒಂದು ರೀತಿ ನಮ್ಗೆ ಬೆಳೆಯಕ್ಕಂತ ಒಂದು ಬೆಳೆ. ಈಗ ಹೊರತುಪಡಿಸಿ ರೈತರಿಗೆ ಹೇಳೋದಾದ್ರೆ ಅದು ಇರ್ತಕ್ಕಂಥ ನೆಕ್ಸ್ಟ್ ಸೀಸನ್ ಅಂತಂದ್ರೆ ಅಕ್ಟೋಬರ್ ನವೆಂಬರ್ ನೆಕ್ಸ್ಟ್ ಇನ್ನೊಂದು ಹಂಗಾಮ. ಅದಲ್ದೇ ನಾವು ಜನವರಿ ಬೆಳಿಬೋದಾದ್ರೆ ಜನವರಿ ಕೂಡ ಕೆಲವು ರೈತರು ಜನವರಿ ಮತ್ತು ಫೆಬ್ರವರಿಯಲ್ಲಿ ಬೆಳಿಬೋದಂತ ಜನವರಿ ಮತ್ತು ಫೆಬ್ರವರಿಯಲ್ಲಿ ಬೆಳಿತಕ್ಕಂಥ ಒಂದು ಅಂತ ಮೂರು ಹಂಗಾಮದಲ್ಲಿ ಮೂರು ಋತುಮಾನದಲ್ಲಿ ಇದನ್ನ ಬೆಳಿಬಹುದು. ಒಂದು ಜೂನ್ ಜುಲೈ, ಇನ್ನೊಂದು ಅಕ್ಟೋಬರ್ ನವೆಂಬರ್, ಇನ್ನೊಂದು ಜನವರಿ ಫೆಬ್ರವರಿ. ಎಸ್ಪೆಷಲಿ ಈ ಚಳಿ ಬೀಳ್ತಕ್ಕಂಥ ಸಂದರ್ಭದಲ್ಲಿ ರೈತರು ಇದ್ರೆ ಡಿಸೆಂಬರ್ ತಿಂಗಳಲ್ಲೇ ಈ ಸರಿ ಬೆಳಿಬಾರ್ದು ಅಂತಕ್ಕಂಥದ್ದು. ಯಾಕಂದ್ರೆ ಬೆಳವಣಿಗೆ ಕುಂಠಿತಿರುತ್ತೆ ಆ ಸಂದರ್ಭದಲ್ಲಿ, ಆ ಟೈಮ್ನಲ್ಲಿ ಹೊರತುಪಡಿಸಿ ಉಳಿದ ಎಲ್ಲಾ ತಿಂಗಳುಗಳಲ್ಲಿ ಬೆಳಿಬಹುದಂತ ಒಂದು ತರಕಾರಿ ಬೆಳೆ. ಹಾಗೆ ಈ ತರಕಾರಿ ಬೆಳೆಯಲ್ಲಿ ನಾನು ಇವತ್ತು ರೈತ ಬಾಂಧವರಿಗೆ ಸರ್ವ ಸಾಮಾನ್ಯವಾಗಿ ರೈತರ ಬಾಂಧವರು ಅನುಭವಿಸತಕ್ಕಂತ ಸಮಸ್ಯೆಗಳ ಕುರಿತು ಒಂದೊಂದಾಗಿ ತಮ್ಮ ಗಮನಕ್ಕೆ ತಗೊಂಡ್ ಬರ್ತೀನಿ. ಅದು ವೈಜ್ಞಾನಿಕವಾಗಿ ಯಾವ ರೀತಿ ರೈತರು ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ಬೇಕು ಅಂತಕ್ಕಂಥದ್ದನ್ನ ಅನುಭವದೊಂದಿಗೆ ವಿಜ್ಞಾನ. ಯಾಕಂದ್ರೆ ರೈತರಿಗೆ ಬೆಳೆದ ಅನುಭವ ಇರ್ತದೆ, ಬಹಳಷ್ಟು ಹೇಳ್ತಿರ್ತೀನಿ. ರೈತರಿಗೆ ಬೆಳವಣಿಗೆ ಅಥವಾ ಬೆಳೆದ್ರಲ್ಲಿ ಬಹಳಷ್ಟು ಅನುಭವ ಇದೆ. ಆದ್ರೆ ಅನುಭವದಲ್ಲಿ ಆದ ಕೆಲವು ತಪ್ಪುಗಳನ್ನ ಸರಿಪಡಿಸ್ಕೊಳ್ಳಕ್ಕೆ ವಿಜ್ಞಾನ ಮತ್ತು ವಿಜ್ಞಾನಿಗಳ ಸಂಪರ್ಕ ನಿರಂತರ ಒಳ್ಳೇದು ಅಂತಕ್ಕಂಥದ್ದು ಹೇಳ್ತಾನೆ ಎಲ್ಲ ರೈತ ಬಾಂಧವರಿಗೆ. ಯಾವುದೇ ಬೆಳೆ ಬೇಡ್ರಿ, ಇವತ್ತಿನ ಮಟ್ಟಿಗೆ ವೈಜ್ಞಾನಿಕವಾಗಿ ತಿಳ್ಕೊಳ್ತಕ್ಕಂಥದ್ದು, ಸರ್ವ ಸಮಸ್ಯೆಗಳಿಗೆ ಪರಿಹಾರ ತಿಳ್ಕೊಳ್ತಕ್ಕಂಥದ್ದು ಬಹಳ ಅತ್ಯವಶ್ಯಕ ಅಂತಕ್ಕಂಥದ್ದು ಒಂದು ವಿಚಾರ. ಈಗ ನಾನು ವಿಚಾರಕ್ಕೆ ಬಂದ್ರೆ ಸರ್ವ ಸಾಮಾನ್ಯರಿಗೆ ಏನಾಗಿದೆ ಅಂದ್ರೆ, ಟೊಮೆಟೊ ಬೆಳೆ ರೈತರಲ್ಲಿ ಮೊದಲು ಹೇಳ್ತಾ ಇದ್ದೀವಿ ಯಾವ ತರ ಟೊಮೆಟೊ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಪ್ರಮುಖವಾದಂತ ಕೆಲಸ. ನಮ್ಮ ಭಾಗಗಳಿಗೆ ಸೂಕ್ತವಾದಂತ ಟೊಮೆಟೊ ತಳಿಗಳು, ಎಸ್ಪೆಷಲಿ ಇತ್ತೀಚೆಗೆ ಅಸಂಕರಣ ತಳಿಗಳು ಬಹಳಷ್ಟು ಇದಾವೆ. ಸಂಕರಣ ತಳಿಗಳು ಅಂತಂದ್ರೆ, ಉದಾಹರಣೆಗೆ ನಾವು ಸಂಕರಣ ತಳಿಗಳು ಹೆಚ್ಚಿಗೆ ಇಳುವರಿ ಕೊಡ್ತಕ್ಕಂಥ ಇಷ್ಟಪಡ್ತಕ್ಕಂಥ ಸಂಕರಣ ತಳಿಗಳು ಬಹಳಷ್ಟು ಇದಾವೆ. ಆಯಾ ಸೂಕ್ತ ಆಯಾ ಜಾತಿ ಸೂಕ್ತವಾದಂತ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ. ಉದಾಹರಣೆಗೆ ಈಗ ನಮ್ಮಲ್ಲಿ ಪ್ರೈವೇಟ್ ಅಭಿವೃದ್ಧಿಗಳಿಗೆ ಬಂದ್ಬಿಟ್ರೆ ಪ್ರೈವೇಟ್ ಜಾಸ್ತಿ ಬೆಳೀತಾರೆ. ಇತ್ತೀಚೆಗೆ ಸ್ವಲ್ಪ ನಮ್ಮಲ್ಲಿ ಹೈಯೆಸ್ಟರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಕಲ್ಚರ್ ರಿಸರ್ಚ್, ಅದೇ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯಿಂದ ಕೆಲವು ಸಂಕರಣ ತಳಿಗಳನ್ನು ಕೂಡ ಡೆವಲಪ್ ಮಾಡಿದ್ದಾರೆ. ಅರ್ಕ ರಕ್ಷಕ್, ಅರ್ಕ ಸಾಮ್ರಾಜ್, ಅರ್ಕ ಅಭಿ. ಯಾಕಂದ್ರೆ ಎಸ್ಪೆಷಲಿ ನಾವು ಈ ವರ್ಷ ಅಂದ್ರೆ ಕಳೆದ ವರ್ಷಕ್ಕೆ ನಾನು ಪ್ರಯತ್ನ ಮಾಡಿದ್ರೆ ಅರ್ಕ ಅಭೇದ್ ತಳಿಯನ್ನು ನಾವು ಪ್ರಾತಿನಿಧ್ಯ ಕೊಟ್ಟಿದ್ದೀವಿ. ಅರ್ಕ ಅಭೇದ್ ಅಂತಕ್ಕಂಥದ್ದು ಒಂದು ಸಂಕರಣ ತಳಿ, ರೈತರಿಗೆ ಇದು ಸ್ವಲ್ಪ ಈ ತಳಿ ಬಗ್ಗೆ ಮಾಹಿತಿ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಅರ್ಕ ಅಭೇದ್ ಅನ್ನೋದು ಎಲ್ಲಾ ಸೀಸನ್ ಅಲ್ಲಿ ಋತುಮಾನದಲ್ಲಿ ಬೆಳಿತಕ್ಕಂಥ ಬೆಳೆ. ಅಂದ್ರೆ ಮಳೆಗಾಲಕ್ಕಾಗಿರ್ಬೋದು, ಮಳೆಗಾಲದ ನಂತರ ನವೆಂಬರ್ ಅಥವಾ ನಮ್ಮೇನು ಹೇಳಿದೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಅಥವಾ ಬೇಸಿಗೆ ಬೆಳಿತಕ್ಕಂಥ ಒಂದು ಟೊಮೆಟೊ ಹೈಬ್ರಿಡ್ ತಳಿ F1 ಹೈಬ್ರಿಡ್ ಅಂತ ಹೇಳಿ. ಇದು ವಿಶೇಷತೆ ಏನು ಅಂತಂದ್ರೆ, ಮೊದಲನೇದು ನಮ್ಮ ಮಾರ್ಕೆಟ್ ಇಲ್ಲಿ ಸರೌಂಡಿಂಗ್ ಮೈಸೂರು ಅಥವಾ ಎಸ್ಪೆಷಲಿ ಚಾಮರಾಜ ಸರೌಂಡಿಂಗ್ ಮಾರ್ಕೆಟ್ ಹೋದ್ರೆ ದುಂಡು ಹಣ್ಣನ್ನ ಇಷ್ಟಪಡ್ತಕ್ಕಂಥದ್ದು ಜಾಸ್ತಿ. ಹುಳಿ ಇರಬೇಕು, ಸ್ವಲ್ಪ ದುಂಡು ಹಣ್ಣು ದುಂಡಾಗಿರ್ಬೇಕು ಅಂತಕ್ಕಂಥ ಈ ಜಾಮೂನ್ ಟೈಪ್ ಎಸ್ಪೆಷಲಿ ನಾವು ಬೆಂಗಳೂರು ಮಾರ್ಕೆಟ್ಗೆ ಬಹಳ ಸೂಕ್ತ ಸರೌಂಡಿಂಗ್ಸ್ ನಲ್ಲಿ. ಎಸ್ಪೆಷಲಿ ಇದೇನಿದೆ ದುಂಡು ಇರ್ತಕ್ಕಂಥದ್ದು, ಇದನ್ನು ನಾವು ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರದಿಂದ ಕೂಡ ಕೆಲವು ಪಾಠಕ್ಕೆ ತಕ್ಕಳನ್ನು ಕೂಡ ಇವತ್ತು ತಗೊಂಡಿದ್ವಿ. ಇದರಲ್ಲಿ ಏನಿದೆ ಅರ್ಥ ಅಭೇದ ಅಂತಂದ್ರೆ, ಮಲ್ಟಿಪಲ್ ಡಿಸೀಸ್ ರೆಸಿಸ್ಟೆನ್ಸ್, ಅಂದ್ರೆ ನಾಲ್ಕು ರೋಗಗಳನ್ನ ತಡ್ಕೊಳ್ತಕ್ಕಂತ ಸಚ್ಚಿರ್ತಕ್ಕಂಥ ಒಂದು ಹೈಬ್ರಿಡ್ ಸಂಕೀರ್ಣ ತಳಿ. ನಾಲ್ಕು ರೋಗ ಪ್ರಮುಖವಾಗಿ ನಾಲ್ಕು ರೋಗಗಳು ಯಾವ ಅಂತಂದ್ರೆ, ಈ ಆಲ್ಟರ್ನೇಟಿವ್ ಎಲೆಚಿಕ್ಕೆ ರೋಗ ಅಂತ ಹೇಳ್ತಾರೆ, ಈ ನಂಬಾಸ ಬಹಳ ಜಾಸ್ತಿ ಬರ್ತಕ್ಕಂಥ ಮೈಸೂರು ಮತ್ತು ಸರೌಂಡಿಂಗ್ ಭಾಗದಲ್ಲಿ ಎಲ್ಲ ಕಡೆ ಈ ಭಾಗ ಈ ರೋಗದ ಬಾಧೆ ಇದೆ. ಎಲೆಚಿಕ್ಕೆ ರೋಗ, ಆಲ್ಟರ್ನೇಟಿವ್ ಎಲೆಚಿಕ್ಕೆ ರೋಗ ಅಂತಕ್ಕಂಥ ಬಾಧೆ. ಇನ್ನೊಂದು ಬರ್ತದೆ ಅಂಗಮಾರಿ ರೋಗ, ತಡ ಅಂಗಮಾರಿ ರೋಗ, ಪೇಟಾಪ್ತಿರದಿಂದ ಬರ್ತಕ್ಕಂಥ ಸಿಲಿದಿಂದ ಬರ್ತಕ್ಕಂಥ ಒಂದು ತಡ ಅಂಗಮಾರಿ ರೋಗ. ಇದು ಎಸ್ಪೆಷಲಿ ಇದು ಬಹಳ ಡೆಡ್ಲಿ ಡಿಸೀಸ್ ಅಂತ ನಾವು ಹೇಳೋದು. ಯಾಕಂದ್ರೆ ಮೋಡ ಕವಿದ ವಾತಾವರಣ, ತುಂತುರು ಮಳೆ, ಆಗಿಂದಾಗೆ ಬೀಳ್ತಕ್ಕಂಥ ಮಳೆ ಜಾಸ್ತಿ ಇತ್ತಂದ್ರೆ ಎರಡು ದಿವಸ ಮೂರು ದಿವಸ ಮಳೆ ಕಂಟಿನ್ಯೂ ಮಳೆ ಬಿದ್ದು ಮೋಡ ಕವಿದ ವಾತಾವರಣ ಅಂದ್ರೆ ಹ್ಯುಮಿಡಿಟಿ 90% ಮೋರ್ ದನ್ 90% ಹ್ಯುಮಿಡಿಟಿ ಜಾಸ್ತಿ ಆಯ್ತು ಅಂತಂದ್ರೆ ಈ ರೋಗದ ಬಾಧೆ ಎರಡರಿಂದ ಮೂರು ದಿವಸದಲ್ಲೇ ಇಡೀ ತೋಟನೇ ಸಂಪೂರ್ಣವಾಗಿ ನಷ್ಟ ಆಗ್ಬಿಡುತ್ತೆ, 100% ನಷ್ಟ ಆಗ್ಬಿಡುತ್ತೆ. ಅದಕ್ಕೆ ಈ ರೋಗ ಬಹಳಷ್ಟು, ಈ ರೋಗ ನಮ್ಮ ಭಾಗದಲ್ಲಿ ಇರೋದ್ರಿಂದ ಈ ತಳಿಯನ್ನ ನಾವು ಪರಿಚಯ ಮಾಡ್ತೀವಿ. ಇದರಲ್ಲಿ ಕೆಲವು ಭಾಗದಲ್ಲಿ ಬೇಸಿಗೆಯಲ್ಲಿ ಬೆಳೆದಾಗ ಎಲೆ ಮುದುಡು ನಂಜಿ ರೋಗ ಅಂತ ಹೇಳ್ತೀವಿ, ಸಮಗ್ರ ಲೀಫ್ ಕರ್ಲ್ ಡಿಸೀಸ್. ಅದಲ್ಲದೆ ಗಿಡ ಸೊರಗು ಸಾಯ್ತಕ್ಕಂಥ ಸೊರಗು ರೋಗ. ಇವೆಲ್ಲ ಬಾಧೆಗಳು ಇರೋದ್ರಿಂದ ಏನ್ ಮಾಡಿದೀವಿ, ಇವುಗಳನ್ನ ಈ ಸಲ ನಾವು ಕೃಷಿ ಜ್ಞಾನ ಕೇಂದ್ರ ಕೆಲವು ರೈತರಿಗೆ ಆಯ್ದ ರೈತರುಗಳಿಗೆ ಈ ತಳಿ ಪರಿಚಯ ಮಾಡ್ತೀವಿ. ಅಂದ್ರೆ ಹರ್ಕಾ ಬೇಟ್ ಇಂಥ ಸಂದರ್ಭದಲ್ಲಿ ಕೇಳಿದ್ರೆ ಈ ವರ್ಷ ನಾವು ನೋಡಿದೆ ಕಳೆದ ಒಂದು ನಾಟಿ ಮಾಡಿದಾಗಿದ್ದ ಒಂದು ಎರಡು ಮೂರು ತಿಂಗಳು ಸತತವಾಗಿ ಎರಡು ತಿಂಗಳು ಮೋಡ ಕವಿದ ವಾತಾವರಣ ಮಳೆ ಇರೋದ್ರಿಂದ ಈ ಈ ಪರಿಸ್ಥಿತಿಯಲ್ಲೂ ಕೂಡ ಈ ತಳಿ ತುಂಬಾ ಉತ್ತಮವಾದಂತಹ ಫಲಿತಾಂಶ ಕೊಟ್ಟಿದೆ. ರೈತರು ಹೆಚ್ಚು ಕಡಿಮೆ ಒಬ್ಬ ನಮ್ಮಲ್ಲಿ ಇರ್ತಕ್ಕಂಥ ರೈತರು ಏನಿಲ್ಲ ಎಕರೆಗೆ ಕನಿಷ್ಠ ಎಕರೆಗೆ 3-4 ಲಕ್ಷವರೆಗೂ ಇಳುವರಿ ಲಾಭ ಪಡ್ಕೊಂಡಿರ್ತಕ್ಕಂಥದ್ರ ಈ ತಳಿ ಕನಿಷ್ಠ ಆಗ್ತಿದೆ. ಅಂದ್ರೆ ಈ ರೈತರು ಸಾಧ್ಯವಾದ್ರೆ ಈ ತಳಿ ಎಲ್ಲೆಲ್ಲಿ ಅನುಕೂಲತೆ ಇದೆ, ರೋಗಗಳು ತಡ್ಕೊಳ್ಳೋದ್ರಿಂದ ಎಲ್ಲೆಲ್ಲಿ ಅನುಕೂಲತೆ ಇದೆ ಈ ತಳಿಗಳನ್ನ ಬಳಸೋದು ಬಹಳ ಸೂಕ್ತ ಅಂತಕ್ಕಂಥದ್ದು. ಇನ್ನೊಂದು ವಿಶೇಷತೆ ಅಂದ್ರೆ ಇದ್ರ ಕೆಪಾಸಿಟಿ ಎದು ಎಷ್ಟಿದೆ ಅಂತಂದ್ರೆ 28-30 ಟನ್ ಪ್ರತಿ ಎಕರೆಗೆ ಇಳುವರಿ ಕೊಡ್ತಕ್ಕಂಥ ಒಂದು ಸಂಕೀರ್ಣ. 28-30 ಟನ್ ಎಕರೆಗೆ ವಿವಿಧ ಹಂತದಲ್ಲಿ ನಿಮಗೆ ಹಂತದಲ್ಲಿ ಕೂಡ ಕಾಯಿ ಏನಿಲ್ಲ ಅಂದ್ರೆ ಪ್ರತಿ ಗಿಡದಿಂದ 8-10 ಕೆಜಿ ಇಳುವರಿ ಪಡ್ಕೊಳ್ಬಹುದು ಈ ತಳಿಯಿಂದ ಅಂತಕ್ಕಂಥದ್ದು. ಈ ತಳಿಗಳನ್ನ ಬಳಸಲು ಸೂಕ್ತ ಕೆಲವು ಸಂದರ್ಭದಲ್ಲಿ ಅಂತಕ್ಕಂಥ ತಳಿಗಳ ಬಗ್ಗೆ ಮಾಹಿತಿ ನಿಮಗೆ ಕೊಡ್ತಿದೆ. ಇನ್ನು ನಾನು ಕೆಲವು ರೈತರಿಗೆ ಹೇಳೋದಿತ್ತು, ಸಾಮಾನ್ಯವಾಗಿ ಏನ್ ತಪ್ಪು ಮಾಡ್ತಾರೆ ರೈತರಿಗೆ ಟೊಮೆಟೊ ಬೆಳೀತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅಂತ. ಇವತ್ತು ಸಸಿಗಳನ್ನ ತಂದು ನಾಟಿ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಎಲ್ಲರೂ ಸಾಮಾನ್ಯವಾಗಿ ಯಾರು ಮೊದಲೆಲ್ಲ ಏನ್ ಮಾಡ್ತಿದ್ರು ಸಸಿಗಳನ್ನ ನರ್ಸರಿಯೊಳಗ ಅಂದ್ರೆ ಸಸಿ ಮಡಿ ಒಳಗನ್ನ ಬೆಳೆಸ್ಕೊಳ್ತಕ್ಕಂಥ ಒಂದು ಕ್ರಿಯೆ ನಡೀತಾ ಇತ್ತು ನಮ್ಮ. ಬಟ್ ಈಗೆಲ್ಲ ಆ ಪದ್ಧತಿ ಹೋಗಿದೆ. ಏನಂತಂದ್ರೆ ನೇರವಾದ ಸಸಿಗಳನ್ನ ನರ್ಸರಿಯಿಂದಾನೆ ತಗೊಂಡ್ ಬರ್ತಾರೆ, ಅವರಷ್ಟು ರೈತರು ನರ್ಸರಿಯಿಂದ ತಗೊಂಡ್ ಬರ್ತಾರೆ. ಹೌದು, ನಾನು ನರ್ಸರಿ ಬೆಳಿತಕ್ಕಂತ ನರ್ಸರಿ ಬೆಳೆಸ್ತಕ್ಕಂತ ಮಾಲೀಕರಿಗೆ ಕೆಲವೊಂದೆರಡು ಮುನ್ನೆಚ್ಚರಿಕೆ ಕೊಡಬೇಕು ಅಂತಕ್ಕಂಥದ್ದು. ಈ ಕೆಲವು ಬದಲಾವಣೆಗಳು ಮಾಡ್ಕೊಳ್ಬೇಕು ಅಲ್ಲಿರ್ತಕ್ಕಂಥ ನರ್ಸರಿಗೆ ಬೆಳೆಸ್ಕೊಡ್ತಕ್ಕಂತ ಏನು ಮಾಲೀಕರು ಇರ್ತಾರೆ ಅವ್ರು ಸ್ವಲ್ಪ ಕೆಲವು ಬದಲಾವಣೆ ಮಾಡ್ಕೊಂಡ್ರೆ ರೈತರಿಗೆ ಹೆಚ್ಚು ಉಪಯೋಗ ಆಗ್ತಕ್ಕಂಥ. ಏನ್ ಬದಲಾವಣೆ ಬರಬೇಕು ಅವರಲ್ಲಿ, ಏನ್ ಬದಲಾವಣೆ ಬರಬೇಕು ಅಂತಂದ್ರೆ ಈ ಇವಾಗ ಟ್ರೇನ್ ಅಲ್ಲಿ ಬೆಳೀತಕ್ಕಂಥ ಫಾರ್ಮ್ ಟ್ರೈನ್ ಅಲ್ಲಿ ಬೆಳಿಬೇಕಾದ್ರೆ ಏನ್ ಮಾಡ್ತಾರೆ ಟೈರ್ ಸಿಕ್ಸ್ ಉಪಯೋಗಿಸ್ತಾರೆ. ಟೈರ್ ಸಿಕ್ಸ್ ಉಪಯೋಗಿಸ್ತಾರೆ. ಆ ಟೈರ್ ಸಿಕ್ಸ್ಗೆ ನಾನು ಒಂದು ಟನ್ ಕಾಯಿರ್ ಸಿಕ್ಸ್ ಅಂತ ತಗೊಂಡ್ರು ಅಂತ ಒಂದು ಟನ್ ಕಾಯಿರ್ ಸಿಕ್ಸ್ಗೆ ಒಂದು ಕೆಜಿಯಷ್ಟು ಟ್ರೈಕೋಡರ್ಮಾಂತ ಜೈವಿಕ ಸಿಲಿಂಡರ್ ಮಿಕ್ಸ್ ಮಾಡಿ ಅದ್ರ ಜೊತೆಲಿ 1 ಕೆಜಿಯಷ್ಟು ಸೂಡೋಮೋನಸ್ ಜೈವಿಕ ಬೃಂದಾನ ನಾಶಕನ್ನ ಮಿಶ್ರಣ ಮಾಡಿ ಬೆಳೆಸಿದ್ರಿ ಅಂತಂದ್ರೆ ಎಸ್ಪೆಷಲಿ ಬೇರಿಂದ ಬರ್ತಕ್ಕಂಥ ರೋಗಗಳು ಅಥವಾ ಟೈರ್ ಸಿಕ್ಸ್ ಬರ್ತಕ್ಕಂಥ ರೋಗಗಳು ಕಡಿಮೆ ಆಗೋದ್ರೊಂದಿಗೆ ಗಿಡದ ಬೆಳವಣಿಗೆ ತುಂಬಾ ಚೆನ್ನಾಗಿದೆ. ಇನ್ನೊಂದು ನಾನು ಬದಲಾವಣೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ರೈತರುಗಳಿಗೆ. ಯಾಕಂದ್ರೆ ರೈತರುಗಳು ಯಾಕಿದಾಗಿ ಏನ್ ಬದಲಾಗಬೇಕು ಅಂತಂದ್ರೆ ಸಾಮಾನ್ಯವಾಗಿ ನಷ್ಟದಿಂದ ತಂದ ತಕ್ಷಣ ನಾಟಿ ಮಾಡಿಬಿಡ್ತಾರೆ ಜಮೀನುಗಳಿಗೆ. ಇದು ಸರ್ವ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂತ ಒಂದು ಸಂದರ್ಭಗಳು ಕಾಣ್ತಾ ಇರ್ತದೆ. ಬಟ್ ಇಲ್ಲಿ ಏನ್ ಬದಲಾವಣೆ ಬೇಕು ಅಂತ ಅನ್ನೋದು ಹೇಳಿದ ರೈತರಿಗೆ, ಯಾರು ನೇರವಾಗಿ ನರ್ಸರಿಯಿಂದ ತಂದು ಜಮೀನಿಗೆ ತಕ್ಷಣ ನಾಟಿ ಮಾಡಬಾರ್ದು ಅಂತಂದ್ರೆ ನರ್ಸರಿ ಒಳಗ ಏನ್ ಬೆಳೆಸಿರ್ತಾರಲ್ಲ ಸಸಿಗಳು ಒಂದು ನಿರ್ದಿಷ್ಟ ಉಷ್ಣಾಂಶದೊಳಗ ಒಂದು ನಿರ್ದಿಷ್ಟ ರಿಲೇಟಿವ್ ಹವಾಮಾನದೊಳಗ ರಿಲೇಟಿವ್ ಆದ್ರತೆ ಒಳಗೆ ಬೆಳೆದಿರ್ತಾವ ಒಂದು ನೆರಳಿರ್ತಕ್ಕಂಥ ಜಾಗ. ಯಾಕಂದ್ರೆ ಅದು ನರ್ಸರಿ ಒಳಗಿರ್ತಕ್ಕಂಥ ಜಾಗ ನೆರಳು ಮೇಂಟೈನ್ ಮಾಡಿರ್ತಾರೆ. ಅಲ್ಲಿ ಒಂದು ಲಿಮಿಟೆಡ್ ಒಂದು ಉಷ್ಣಾಂಶ ಒಂದು ಸಮಮತ್ತು ಒಂದು ಉಷ್ಣಾಂಶ ಇರ್ತದೆ, ಒಂದು ಆದ್ರತೆ ಕೂಡ ಒಂದು ಜಾಸ್ತಿ ಆದ್ರತೆ ಇರೋದಿಲ್ಲ ಅಂತಕ್ಕಂಥದ್ದು. ಅಲ್ಲಿ ಆದ್ರತೆ ತಕ್ಷಣ ಹೊರಗಡೆ ತಂದ ತಕ್ಷಣ ಆದ್ರತೆ ಬದಲಾಗ್ಬಿಡುತ್ತದೆ. ಅಲ್ಲಿರ್ತಕ್ಕಂಥ ಕಂಪ್ಲೀಟ್ ಚಿತ್ರಣ ಏನಿರ್ತದೆ ಕ್ಲೈಮೆಟಿಕಲ್ ಫ್ಯಾಕ್ಟರ್ಸ್ ಅಂತ ಏನ್ ಹೇಳ್ತೀವಿ ನಾವು, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಏನ್ ಹೇಳ್ತೀವಿ. ಉದಾಹರಣೆಗೆ ಉಷ್ಣಾಂಶ ಆಗಿರ್ಬೋದು, ಆದ್ರತೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಅವೆಲ್ಲವೂ ಹೊರಗಡೆ ತಂದ ತಕ್ಷಣ ಬದಲಾಗೋದ್ರಿಂದ ಅದರ ಬೆಳವಣಿಗೆ ಮೇಲೆ ವ್ಯತಿರಿಕ್ತ ಪರಿಣಾಮ. ಅದರಿಂದ ರೈತರು ನರ್ಸರಿಯಿಂದ ತಂದ ಮೇಲೆ ಆಗ ಜಮೀನಿನಲ್ಲಿ ನಾಟಿ ಮಾಡಬೇಕು ಅಂತ ಇರ್ತಾರೆ, ಆ ಜಮೀನಿನ ಜಾಗದ ಒಂದು ಸ್ವಲ್ಪ ಎಲ್ಲ ನೆರಳಿರ್ತಕ್ಕಂಥ ಬಿಸಿ ಬೀಳ್ತಕ್ಕಂಥ ಸ್ವಲ್ಪ ಜಾಗದಲ್ಲಿ ಕನಿಷ್ಠ 24-48 ಗಂಟೆ ಹಾಗೆ ಇಡಬೇಕಾದ್ರೆ ಈ ಒಂದು ಬದಲಾವಣೆ ಬರಬೇಕು. ಅಂದ್ರೆ ನೇರವಾಗಿ ನಾಟಿ ಮಾಡೋದ್ರ ಬದಲಾಗಿ 1-2 ದಿವಸ ಆ ಬೆಳೀತಕ್ಕಂಥ ಜಮೀನ ಸ್ವಲ್ಪ ನೆರಳಿರ್ತಕ್ಕಂಥ ಜಾಗದ ಗಿಡದ ನೆರಳಿರ್ತಕ್ಕಂಥ ಜಾಗದಲ್ಲಿ ಹಾಗೆ ಇಟ್ರಿ ಅಂತಂದ್ರೆ ಈ ಕೆಲ ಕಾಲ ಹಾರ್ಡ್ನಿಂಗ್ ಅಂತ. ಹಾರ್ಡ್ನಿಂಗ್ ಅಂದ್ರೆ ಆ ಜಾಗಕ್ಕೆ ಆ ಗಿಡಗಳನ್ನ ಬೆಳಿತಕ್ಕಂತ ಜಾಗಕ್ಕೆ ಗಿಡಗಳನ್ನ ಹೊಂದಿಕೆ ಮಾಡತಕ್ಕಂತ ಒಂದು ರೀತಿಯ ಒಂದು ಪ್ರಮೇಯ ಆ ರೀತಿ ಮಾಡಿ ನಾಟಿ ಮಾಡಬೇಕು ಅಂತಕ್ಕಂತ ಗೊತ್ತಾದ ರೈತರು ಬರಬೇಕು ಅಂತಕ್ಕಂತ ಇದೊಂದು ವಿಚಾರ ರೈತರಿಗೆ. ಇನ್ನೊಂದು ರೈತರಿಗೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ತಪ್ಪು ಎಲ್ಲಿ ಮಾಡ್ತಾರೆ ಅಂತ. ಆ ಸಂದರ್ಭದಲ್ಲಿ ನಾನೇನಂತಂದ್ರೆ ನಾಟಿ ಮಾಡತಕ್ಕಂತ ಹಿಂದಿನ ದಿವಸ, ಒಂದು ಉದಾಹರಣೆಗೆ ನಾಳೆ ನಾಟಿ ಮಾಡ್ತೀವಿ ಅನ್ನೋದಾದ್ರೆ ನಾಟಿ ಮಾಡ್ತಕ್ಕಂತ ಹಿಂದಿನ ದಿವಸ ಏನಿದೆ ಆ ಹಿಂದಿನ ದಿವಸ ಒಂದು ಸಿಂಪರಣೆ ಸಸಿ ಮಡಿ ಟ್ರೇಸ್ಗಳಿಗೆ ಸಿಂಪರಣೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆ. ಯಾಕಂದ್ರೆ ಕೆಲವೊಂದ್ಸಲ ಸಸಿ ಮಡಿಯೊಳಗನೆ ಕೆಲವು ರೋಗಾಣುಗಳು ನೋಡಿಸ್ತಾರೆ ಕೆಲವೊಂದ್ಸಲ. ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಕಾಸ್ಟೋ ಮೊಸಾಯಿಕ್ ಕೊರೆಸ್ ಅಂತ ಬರ್ತದೆ ಟೊಮೆಟೋ ಸ್ಪಾಟ್ ಅಲ್ಲಿ ಬೀಳ್ತಾರೆ. ಅದು ಸಸಿ ಮಡಿಯಲ್ಲೇ ಬಂತು ಅಂತಂದ್ರೆ ಆ ನಂಜು ರೋಗ ನಂಜಾಣು ರೋಗ ಟೊಮೆಟೋ ಸ್ಪಾಟ್ ಅಲ್ಲಿ ಬೀಳ್ ವೈರಸ್ ಅಂತಕ್ಕಂಥ ಕಾಸ್ಟೋ ವೈರಸ್ ಏನ್ ಬಂದ್ರೆ ಅದು ನಾಟಿ ಮಾಡಿ ಇಪ್ಪ ಅಂದ್ರೆ ಅದ್ರ ಗುಟ್ಕೊಂಡಿರ್ತಕ್ಕಂಥ ಲಕ್ಷಣ ಕಂಡು ಬಂದಿರತಕ್ಕಂಥದ್ದು ಯಾವಾಗ ಅಂತಂದ್ರೆ ಅದ್ರ ಇಪ್ಪತ್ತೈದು ದಿವಸ ಆದ ನಂತರ ಅದ್ರ ಲಕ್ಷಣ ಕಂಡು ಬರುತ್ತೆ. ಅಂದ್ರೆ ಸಸಿ ಮಡಿಯೊಳಗನೆ ಅಂದ್ರೆ ನರ್ಸರಿ ತಂದು ನರ್ಸರಿಲೇ ಈ ಲಕ್ಷಣ ನೋಟಿಸ್ ಆಗಿತ್ತಂದ್ರೆ ನಾಟಿ ಮಾಡಿದ 25 ದಿವಸ ಮೇಲೆ ಆ ರೋಗ ಲಕ್ಷಣ ಕಾಣುತ್ತೆ. ಅಂದ್ರೆ ಅದನ್ನ ಹರಡೋ ರೀತಿ ಮುಂದೆ ಹರಡಬಾರ್ದು ಅನ್ನೋ ರೀತಿಯಿಂದ ಏನ್ ಮಾಡಿ ರೈತರು ನಾಟಿ ಮಾಡೋದಕ್ಕಿಂತ ಇನ್ನೊಂದ್ ದಿವಸ ಮುಂಚಿತವಾಗಿ ಒಂದ್ ಸಿಂಪರಣೆ ಕೊಟ್ಕೊಡ್ರಿ. ಯಾವ್ದು ಅಂತಂದ್ರೆ ಮಾರ್ಕೆಟ್ ನೊಳಗೆ ಇಮಿಡಿಯಕ್ಲೋಪಿಡ್ ಅವೈಲಬಲ್ ಇದೆ ಅಂದ್ರೆ ಕಾನ್ಫಿಡರ್ ಮಾರ್ಕೆಟ್ ನೊಳಗೆ ಲಭ್ಯ ಇರ್ತಕ್ಕಂಥದ್ದು ಕಾನ್ಫಿಡರ್ ಅಂತ ಹೇಳ್ತಾರೆ ಟ್ರೀಟ್ಮೆಂಟ್ಸ್ ಅಲ್ಲಿ. ಕಾನ್ಫಿಡರ್ 0.3 ml ಅಂದ್ರೆ 1 ml 3 liter ನೀರಿಗೆ ಹಾಕಿ ಜೊತೆಲಿ ಕಾರ್ಬನ್ ಡೈ ಸಾಫ್ ಅಂತ ಪ್ರಾಡಕ್ಟ್ ಸಿಗ್ತದೆ. ಸಾಫ್ ಅಂದ್ರೆ ಕಾರ್ಬನ್ ಡೈಜರ್ ಪ್ಲಸ್ ಬ್ಯಾಂಕರ್ ಜಬ್ ಚಿಲಿನ ಸಂಯುಕ್ತ ಮಿಶ್ರಣ ಒಂದು ಅದು ಚಿಲಿನಾಶಕ ಕಾರ್ಬನ್ ಡೈಜರ್ ಪ್ಲಸ್ ಬ್ಯಾಂಕರ್ ಜಬ್ 1 g/l ಅಂದ್ರೆ ಸಾಫ್ ಅಂತಕ್ಕಂಥದ್ದು 1 g/l ಪ್ಲಸ್ ಇಮಿಡೋಕ್ಲೋಪಿಡ್ ಅಂತಕ್ಕಂಥದ್ದು 1 ml/3 liter ಹಾಕಿ ನಾಟಿ ಮಾಡಿ ಇನ್ನೂ ಒಂದು ಸಿಂಪರಣೆ ಮಾಡಿದ್ರೆ ಯಾವುದೇ ರೋಗಗಳು ಹರಡತಕ್ಕಂಥ ಕೀಟ ಇರಬಹುದು ಮತ್ತು ರೋಗದ ಅದನ್ನ ನಿಲ್ಲಿಸ್ತದೆ ಅಲ್ಲಿಗೆ ಆ ರೋಗದ ಅಂಶ ಕಡಿಮೆ ಆಗ್ತದೆ ಕೀಟದ ಅಂಶ ಕೂಡ ಹರಡೋದನ್ನ ಮುಂದೆ ಕಡಿಮೆ ಆಗುತ್ತೆ. ಯಾಕೆ ಹೇಳ್ತೀನಿ ಅಂತ ಈ ಸಂದರ್ಭದಲ್ಲಿ ಈ ಸಿಂಪರಣೆ ಮಾಡ್ಲಿಕ್ಕೆ ಬಹಳ ಸೂಕ್ತ ಬಟ್ ಒಂದು ಸ್ಪ್ರೇ ಇತ್ತಂದ್ರೆ ಒಂದು ಟ್ಯಾಂಕ್ ಅಲ್ಲಿ ಎಲ್ಲ ಮುಂದೋಗ್ಬಿಡುತ್ತೆ. ಬಟ್ ಈ ರೋಗ ಮುಂದ್ಕೊಳ್ತು ಅಂತಂದ್ರೆ ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಮತ್ತೆ ಸಮಯ ಜಾಸ್ತಿ ಬೇಕು ಖರ್ಚು ಕೂಡ ಹೆಚ್ಚು ಆಗ್ತದೆ. ದೃಷ್ಟಿಯಿಂದ ಇದನ್ನ ಒಂದು ಬದಲಾವಣೆ ಬಂದ್ರೆ ಒಳ್ಳೇದು ಅಂತ ಎಲ್ಲ ರೈತರುಗಳಿಗೆ ನಾನು ಇದನ್ನ ಕಷ್ಟಪಡ್ತಕ್ಕಂಥದ್ದು ಇದನ್ನ ಮಾಡಬೇಕು ಅಂತಕ್ಕಂಥ ಇದು ಒಂದು ಬದಲಾವಣೆ ರೈತರಿಗೆ ಬರುತ್ತೆ. ಆಯಾ ಬಾ ನಾಟಿ ಮಾಡ್ಲಿಕ್ಕೆ ಸಮಯ ಸೂಕ್ತ ಅಂದ್ರೆ ಜೂನ್ ಜುಲೈ ಈದ್ ಒಳಗೆ ಎಲ್ಲರಿಗೆ ಆದ್ರೆ ಎಸ್ಪೆಷಲಿ ಈ ಚಾಮರಾಜನಗರ ಸರೌಂಡಿಂಗ್ಸ್ ಅವರಿಗೆ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ ಆದ್ರೆ ಮೇ 15 ಜೂನ್ ಅಂದ್ರೆ ಬಹಳ ಉಳಿದಿರ್ತಕ್ಕಂಥ ಸಿಚುವೇಶನ್ ಅಂದ್ರೆ ನೀವು ಜೂನ್ ಜುಲೈ ಹೊರತುಪಡಿಸಿ ಅಂತಂದ್ರೆ ಅಕ್ಟೋಬರ್ ನವೆಂಬರ್ ಅದು ಹೊರತುಪಡಿಸಿ ಅಂತಂದ್ರೆ ಜನವರಿ ಪ್ರಬ್ಲಿ ಕೂಡ ನಾಟಿ ಮಾಡಲಿಕ್ಕೆ ಬಹಳ ಸೂಕ್ತ ಅಂತ. ನೆಕ್ಸ್ಟ್ ಬರ್ತಾ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನ್ ಬದಲಾವಣೆ ಆಗಬೇಕು ರೈತ ಇನ್ನೊಂದು ನಾಟಿ ಮಾಡ್ಬೇಕು ಅಂತಕ್ಕಂಥ ಯಾವ ಜಮೀನ್ ಗುರುತಿರ್ತೀರಿ ಉದಾಹರಣೆಗೆ ನಾನು 1 acre ನಾಟಿ ಮಾಡ್ತೀನಿ ಸಮಂತ ಅಂತ ಗುರುತಿದ್ರೆ ಆ ಜಮೀನಿಗೆ ಮುಂಚಿತವಾದ ಸಗಣಿ ಗೊಬ್ಬರನ್ನ ಬಳಸೋದನ್ನ ಪ್ರಾಕ್ಟೀಸ್ ಮಾಡ್ತೀನಿ. ಯಾಕಂದ್ರೆ ಸಗಣಿ ಗೊಬ್ಬರದ ಬಳಕೆ ಇತ್ತೀಚೆಗೆ ಬಹಳಷ್ಟು ಕಡಿಮೆ ಆಗ್ಬಿಟ್ಟಿದೆ. 1 acre ಬೆಳಿತೀನಿ ಅಂತಂದ್ರೆ ಈ ಸಂಕರಣ ತಳಿಗಳು ನಾವು ಬೆಳಿತೀನಿ ಅಂದ್ರೆ 15 ton ಸಗಣಿ ಗೊಬ್ಬರ 1 acre ಬಳಸ್ತೀವಿ 15 ton. ಯಾಕೆ ಸಗಣಿ ಗೊಬ್ಬರ ಮುಂಚಿತವಾಗಿ ಬಳಸಬೇಕು ಅಂತಕ್ಕಂಥದ್ದು ಬಹಳಷ್ಟು ರೈತರಿಗೆ ಯಾಕೆ ಬಳಸಬೇಕು ಮುಂಚಿತವಾಗಿ. ಯಾಕಂದ್ರೆ ಸಗಣಿ ಗೊಬ್ಬರನ್ನ ಮುಂಚಿತವಾಗಿ ಬಳಸೋದ್ರಿಂದ ನೇರವಾಗಿ ನೀವು ಸಗಣಿ ಗೊಬ್ಬರ ಕೊಟ್ಟ ತಕ್ಷಣ ಗಿಡ ನೇರವಾಗಿ ಸಗಣಿಯನ್ನೇ ತಗೊಳಕ್ಕೆ ಪ್ರಾರಂಭ ಮಾಡುದಿಲ್ಲ. ಅಂದ್ರೆ ಸಗಣಿ ಕಳಿಬೇಕು, ಕಳೆದ ಸಗಣಿಗಳು ನಿರಂತರವಾಗಿ ಗಿಡಕ್ಕೆ ಬೇಕಾದಂತ ರೀತಿಯೊಳಗ ಒಂದು ಜೀವನ ದ್ರವ್ಯ ವಸ್ತುವಾಗಿ ಗಿಡಕ್ಕೆ ಸಿಗಬೇಕು. ಅಂದ್ರೆ ಸಗಣಿ ಕಳೆದು ಕಳೆದು ಅದಕ್ಕೆ ಬೇಕಾದಂತ ರೀತಿ ಅಂದ್ರೆ ಲಾಸ್ಟ್ ನಾವು ಯೂನಿಕ್ ಆಸಿಡ್ ಅಂತ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಇವತ್ತು ನೇರವಾಗಿ ಕೆಲವು ಮಾರಾಟಗಾರರು ನೇರವಾಗಿ ಯೂನಿಕ್ ಆಸಿಡ್ ಅನ್ನು ಮಾರಾಟ ಮಾಡ್ತಾರೆ. ಅಂದ್ರೆ ಯೂನಿಕ್ ಆಸಿಡ್ ಇಸ್ ಎಂಡ್ ಪ್ರಾಡಕ್ಟ್, ಕಡೆಯ ವಸ್ತು, ಸಗಣಿ ಅಂಶದ ಕಡೆಯ ವಸ್ತು ಗಿಡಕ್ಕೆ ಬೇಕಾದಂತ ರೀತಿಯೊಳಗೆ ಸಿಗತಕ್ಕಂಥದ್ದು ಒಂದು ವಸ್ತು. ಅದು ಅದು ಸಗಣಿ ಗೊಬ್ಬರ ಮೂಲ. ಅದಕ್ಕೆ ನೀವು ಸಗಣಿ ಗೊಬ್ಬರ 1 ತಿಂಗಳು ಮುಂಚಿತವಾಗಿ ಕಳಿಲಿಕ್ಕೆ ಆಗ್ತದೆ. ಅದ್ರಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು, ಮಣ್ಣಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಹಾಕಿರ್ತಕ್ಕಂಥ ಸಗಣಿ ಗೊಬ್ಬರನ್ನ ಕಳಿಲಿಕ್ಕೆ ಕಳಿಸಿ ಗಿಡಕ್ಕೆ ಬೇಕಾದಂತ ರೀತಿ ನೀವು ಸಿಗೋದಕ್ಕೆ ಪ್ರಾರಂಭ ಮಾಡ್ತದೆ. ಅದಕ್ಕೆ ಮುಂಚಿತವಾಗಿ ಸಗಣಿ ಗೊಬ್ಬರನ್ನ 15 ton ಸಗಣಿ ಗೊಬ್ಬರನ್ನ ಬಳಕೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಅಂತಕ್ಕಂಥ. ಜಾಸ್ತಿ ರೈತರು ಬಳಸ್ತಾ ಇಲ್ಲ ಇವತ್ತಿನ ದಿನದಲ್ಲಿ. ನಾನು ರೈತರಿಗೆ ಸ್ವಲ್ಪ ಬದಲಾವಣೆ ಇದರಲ್ಲಿ ಕೆಲವು ಬದಲಾವಣೆಗಳು ತರಲಿಕ್ಕೆ ಯಾವ ರೀತಿ ಸಗಣಿ ಗೊಬ್ಬರನ್ನ ಬಳಸಬೇಕು ಅಂತ ಇಲ್ಲಿ ಸ್ಪಷ್ಟಪಡಿಸ್ತೀನಿ. ಉದಾಹರಣೆಗೆ 15 ton ಸಗಣಿ ಗೊಬ್ಬರ ಹಾಕ್ತೀವಿ. ಬಟ್ ಇದನ್ನ ನಾವು ಟ್ರ್ಯಾಕ್ಟರ್ ಅಲ್ಲಿ ತಗೊಂಡ್ರೆ ಒಂದು 2-2.5 ton ವರೆಗೂ, ಒಂದು ಟ್ರ್ಯಾಕ್ಟರ್ ತಗೊಂಡ್ರೆ 2.5 ton ವರೆಗೂ ಸಗಣಿ ಗೊಬ್ಬರ ಬರ್ತದೆ, ಒಂದು 2-2.5 ton. ಆ ಸಗಣಿ ಗೊಬ್ಬರನ ಏನ್ ಮಾಡ್ಬೇಕು ರೈತರು ಅಂತಂದ್ರೆ ಯಾವ್ದಾದ್ರು ನಾಟಿ ಮಾಡೋದಕ್ಕೆ ಮುಂಚಿತವಾಗಿ ಒಂದು ಗಿಡದ ನೆರಳಲ್ಲಿ ಹಾಕ್ತದೆ. ಸಗಣಿ ಗೊಬ್ಬರನ ಗಿಡದ ನೆರಳಲ್ಲಿ ಹಾಕ್ತದೆ. ಗಿಡದ ನೆರಳಲ್ಲಿ ಹಾಕಿ ಆ ಸಗಣಿ ಗೊಬ್ಬರಕ್ಕೆ ಟ್ರೈಕೋಡರ್ಮ 1 kg ಟ್ರೈಕೋಡರ್ಮ 1 kg ಸೋಡೋಮೋನ. ನಾ ಇನ್ನೊಂದು ಸ್ಪಷ್ಟಪಡಿಸ್ತೀನಿ ಅಲ್ಲಿ ರೈತರು ಇನ್ನೊಂದು ಜೊತೆಗೆ. ಯಾಕಂದ್ರೆ ಕೆಲವೊಂದ್ಸಲ ಸಗಣಿ ಗೊಬ್ಬರದೊಳಗ ಗೊಣ್ಣೆ ಹುಳು ಬಾಧೆ ಕೂಡ ಜಾಸ್ತಿ ಕಂಡು ಗೊಣ್ಣೆ ಹುಳು ನಿಮಗೆ ವರ್ಷದಲ್ಲಿ ನಾನು ಸಾಮಾನ್ಯ ಗೊಣ್ಣೆ ಹುಳು ಅಂತ ಹೇಳ್ತಕ್ಕ ನೆನಪಾಗ್ತೀನಿ. ಒಂದು ಒಳ್ಳೆ ಒಳ ವರ್ಷದಲ್ಲಿ ಒಂದೇ ದಿವಸ ಮಾತ್ರ ಭೂಮಿಯಿಂದ ಹೊರಗೆ ಬರಬಲ್ಲದು. ಮೊದಲ ವರ್ಷದ ಬುದ್ಧ ಮೊದಲ ಮಳೆ ಹೊರಗೆ ಬಂದು ಒಂದ್ಸಲ ಬಂದು ನೀವು ಅಲ್ಲೇ ಗಂಡಿಯಲ್ಲಿ ಕೂತ್ಕೊಂಡು ಧರಿಸಿತ್ತು ಏನು ಬೇಗಗಳು ನಡೆಸಿಬಿಟ್ಟು ಮತ್ತೆ ಹೊರಗಡೆ ಮಳೆ ಸಿಕ್ಕಂದ್ರೆ ಮುಂದಿನ ವರ್ಷ ಹೊರಗಡೆ ಬರ. ಅದಕ್ಕೆ ನಾನು ಹೇಳಿದೆ ಆ ಸಂದರ್ಭದಲ್ಲಿ ಏನಾದ್ರೂ ಗಣ್ಯ ಹುಳುಗಳಲ್ಲಿ ಏನಾದ್ರೂ ಕಣ್ಣುಗಳು ಕಂಡು ಬಂತು ಅಂತಂದ್ರೆ ಅದಕ್ಕೆ ಒಂದ್ ಕೆಜಿಷ್ಟು ಮೆಟ್ರೈಜಮ್ ಕೂಡ ಸೇರ್ತಕ್ಕಂಥದ್ದು ಬಹಳ ಸೂಕ್ತ. ಅಂದ್ರೆ ಒಂದ್ ಕೆಜಿ ಟ್ರೈಕೋಡರ್ಮ, ಒಂದ್ ಕೆಜಿ ಸೋಡಿಯಂನಸ್, ಒಂದ್ ಕೆಜಿ ಮೆಟ್ರೈಜಮ್ ಪೌಡರ್ ಅನ್ನ ಒಂದು ಟನ್ ಸಗಣಿ ಗೊಬ್ಬರಕ್ಕೆ, ಒಂದ್ ಟನ್ ಸಗಣಿ ಗೊಬ್ಬರಕ್ಕೆ ಈಗ ನಿಮಗೆ ಇಷ್ಟು ಬಳಸಕ್ ಆಗಲ್ಲ ಅಂತಂದ್ರೆ ಒಂದ್ ಟನ್ ಎರಡ್ ಟ್ರಾಕ್ಟರ್ ಸಗಣಿ ಗೊಬ್ಬರ ಬಂತು. ಎರಡ್ ಟ್ರಾಕ್ಟರ್ ಅಂದ್ರೆ ಹಾರ್ಡ್ಲಿ ಒಂದ್ 5 ಟನ್ ಸಿಕ್ಕಿದ್ರು. ಆ 5 ಟನ್ ಅಂದ್ರೆ 5 ಕೆಜಿ ಟ್ರೈಕೋಡರ್ಮ, 5 ಕೆಜಿಷ್ಟು ಸೋಡಿಯಂನಸ್, 5 ಕೆಜಿಷ್ಟು ಮೆಟ್ರೈಜಮ್ ಪೌಡರ್ ಅನ್ನ ನೇರವಾಗಿ ಗೊಬ್ಬರದ ಮೇಲೆ ಎರಚಿದ್ರು. ಎರಚಿ ಒಂದು 200 ಲೀಟರ್ ನಷ್ಟ ಒಂದು 10 ಲೀಟರ್ ಬಿಡಿ, ಹಾಗೆ ನೇರವಾಗಿ ನೆಲದಲ್ಲೇ ಬಿಟ್ಬಿಡಿ. ಬಿಟ್ಟಾಗ ಏನ್ ಮಾಡ್ಬೇಡಿ, ಯಾವ್ದೋ ಕಾರಣಕ್ಕೆ ಮುಚ್ಚಕ್ ಹೋಗ್ಬೇಡಿ. ಅದೇನಾದ್ರೂ ಸ್ವಲ್ಪ ತೆಂಗಿನ ಗೆರೆಗಳು ಏನಾದ್ರೂ ಇದ್ರೆ ಸ್ವಲ್ಪ ಅದ್ರ ಭಾಗದಲ್ಲಿ ಮುಚ್ಚಿ, ಅಂದ್ರೆ ಮೇಲೆ ಮೇಲ್ಭಾಗ ಮುಚ್ಚಿ ಹಾಗೆ ಬಿಡಿ. ಒಂದ್ 10 ದಿವಸ ಆದ್ಮೇಲೆ ಮತ್ತೆ ಅದನ್ನ ಓಪನ್ ಮಾಡಿ ಸ್ವಲ್ಪ ಪಲ್ಟಾಯಿಸಿದ್ರೆ ಅಂದ್ರೆ ಆ ಕಡೆ ಕಡೆ ಸ್ವಲ್ಪ ಸಗಣಿ ಗೊಬ್ಬರದಲ್ಲಿ ಆ ಕಡೆ ಕಡೆ ಪಲ್ಟಾಯಿಸಿದ್ರೆ ಏನಾಗುತ್ತದೆ, ಮತ್ತೆ ಮಲ್ಲಿಟ್ಟಕ್ಕಂಥ ಸೂಕ್ಷ್ಮ ಜೀವಿಗಳು ಮತ್ತೆ ಮಣ್ಣು ಸಗಣಿ ಗೊಬ್ಬರ ಬೆರಕು ಬರ್ತೈತೆ. ಮತ್ತೊಂದು 20 ಲೀಟರ್ನಷ್ಟು 200 ಲೀಟರ್ನಷ್ಟು ಅಂದ್ರೆ 20 ಬಿಂದಿಗೆ ನೀರನ್ನ ಮತ್ತೊಂದು ಗುಂಡಿಗೆ ಅಂದ್ರೆ ಸಗಣಿ ಗೊಬ್ಬರ ಗುಂಡಿಗೆ ಹಾಕಿ ಮತ್ತೊಂದು 10 ದಿವಸ ಬಿಟ್ಟರೆ 20 ದಿವಸ ಆಗುತ್ತೆ. 20 ದಿವಸ ಆದ ನಂತರ ಎಲ್ಲೆಲ್ಲಿ ಟೊಮೆಟೊ ಗಿಡ ನಾಟಿ ಮಾಡ್ತಾರೋ ಆಯಾ ಜಾಗದಲ್ಲಿ ಮಣ್ಣಿನೊಂದಿಗೆ ಈ ಒಂದು 1/2 ಕೆಜಿಯಷ್ಟು ಸಗಣಿ ಗೊಬ್ಬರ, ಒಂದು ಗಿಡಕ್ಕೆ 1/2 ಕೆಜಿಯಷ್ಟು ಸಗಣಿ ಗೊಬ್ಬರನ ಆಯಾ ಜಾಗದ ಮಣ್ಣಿನೊಂದಿಗೆ ಬೆರೆಸಿ ನಾಟಿ ಮಾಡೋದ್ರಿಂದ ಮಣ್ಣಿಗೆ ಬರ್ತಕ್ಕಂತ ರೋಗಗಳು ಮುಖ್ಯವಾಗಿ ಎಲೆಕಿತ್ತ ರೋಗ, ಆರ್ಟಿನರಿ ಎಲೆಕಿತ್ತ ರೋಗ ಆಗಿರ್ಬೋದು, ಅಥವಾ ಹಂಗಿ ರೋಗ ಆಗಿರ್ಬೋದು, ಅಥವಾ ಮೇಲಾದ್ರೂ ಬಣ್ಣಗಳ ನೇರಿದೆ ರೋಗ ಪ್ಲಸ್ ಕಂಟ್ರೋಲ್, ಯಾವುದೇ ಕೀಟ ಹಾಳು ಅತಿಯಾಗಿ ಏನೋ ಸಮಸ್ಯೆ ಇದ್ರೆ ಕೀಟಗಳು ಕೂಡ ನಿಯಂತ್ರಣಕ್ಕೆ ಬರ್ತವೆ. ಇದೊಂದು ಬದಲಾವಣೆ ಬಹಳಷ್ಟು ಮುಖ್ಯ, ರೈತರಲ್ಲಿ ಬಹಳ ಪ್ರಮುಖವಾಗಿ ಬದಲಾವಣೆ ಆಗಬೇಕು, ಇದು ಒಂದು ಅವಶ್ಯಕತೆ. ಈ ಫಾಲ್ಸ್ ರೈತರು ಯಾರು ಇದನ್ನಪ್ಪ ಇದನ್ನ ಏನಂತಾರಂದ್ರೆ ಸಗಣಿ ಗೊಬ್ಬರದ ಮೌಲ್ಯವರ್ಧನೆ ಅಂತ ಕರಿತೀವಿ. ಅಂದ್ರೆ ಸೂಕ್ಷ್ಮಾಣು ಜೀವಗಳಿಂದ ಸಗಣಿ ಗೊಬ್ಬರದ ಮೌಲ್ಯವರ್ಧನೆ, ಯಾಕಂದ್ರೆ ನಿಮ್ಗೆ ಗೊತ್ತಿರಬೇಕು ಅದ್ರ ಸಮಸ್ಯೆಗಳು ಟೊಮೆಟೊ ಅಂತಕ್ಕಂಥ ಸಮಸ್ಯೆ, ಸಮಸ್ಯೆಯಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ರೋಗದ ಸಮಸ್ಯೆ, ಬಹಳಷ್ಟು ಸಮಸ್ಯೆ ರೋಗಗಳ ಸಮಸ್ಯೆ, ಎರಚುಕ್ಕೆ ರೋಗ ಸಮಸ್ಯೆ ಆಗಿರ್ಬೋದು, ಎಲ್ಲಿ ಹಂಗಮಾರಿ ಆಗಿರ್ಬೋದು, ತಡ ಹಂಗಮಾರಿ ಆಗಿರತಕ್ಕಂಥದ್ದು, ಏನೇ ಮುಗಿದು ನಂಜು ರೋಗ ಆಗಿರ್ಬೋದು, ಅದು ಸಿಲಿಂಡ್ರಿಂದ ಬರ್ತಕ್ಕಂಥ ಸೊರಗು ರೋಗ ಆಗಿರ್ಬೋದು, ಅಥವಾ ಸಿಲಿಂಡ್ರಿಂದ ಬರ್ತಕ್ಕಂಥ ದುಂಡಾಣಿಂದ ಬರ್ತಕ್ಕಂಥ ಸೊರಗು ರೋಗ ಆಗಿರ್ಬೋದು, ಬಹಳಷ್ಟು ರೋಗಗಳು ಬರ್ತವೆ, ಅಥವಾ ಕಾಯಿ ಮೇಲೆ ಬರ್ತಕ್ಕಂಥ ಚಿಕ್ಕೆ ರೋಗ ಆಗಿರ್ಬೋದು, ಎಲೆ ಮೇಲೆ ಬರ್ತಕ್ಕಂಥ ದುಂಡಾಣ ಸಿಕ್ಕಿ, ಬಹಳಷ್ಟು ರೋಗಗಳು, ಇದು ರೋಗಗಳ ಸಂಖ್ಯೆ ಜಾಸ್ತಿ ಇದೆ. ರೋಗ ಪ್ಲಸ್ ಕೀಟ, ಕೀಟದ ಬಾಧೆನೂ ಕೂಡ ಜಾಸ್ತಿ, ರಸ ಇರ್ತಕ್ಕಂಥ ಕೀಟದ ಬಾಧೆ ಜಾಸ್ತಿ ಇದೆ. ಪಿನ್ ವರ್ಮ್ ಅಂತ ಹೇಳ್ತೀವಿ, ಬರ್ತಕ್ಕಂಥ ಒಂದು ಸಣ್ಣ ಪಿನ್ ವರ್ಮ್ ಚಿಕ್ಕಲ್ಲಿ ಜಾಸ್ತಿ ಆಗ್ತಕ್ಕಂಥ ಒಂದು ಕೀಟದ ಬಾಧೆ, ಬಹಳಷ್ಟು ಸಮಸ್ಯೆ ಕಂಡು ಬರ್ತಕ್ಕಂಥ, ಇದು ಒಂದು ಬದಲಾವಣೆ ರೈತರಿಗೆ ಬರಬೇಕು ಅಂತಕ್ಕಂಥದ್ದು. ಇನ್ನೊಂದು ನಾನು ನರ್ಸರಿವರೆಗೆ ಬದಲಾವಣೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟೊಮೆಟೊ ಬೆಳೆಗಾರರಿಗೆ ಕೀಟಗಳ ನಿರ್ವಹಣೆ ಮಾಡೋದು ಕೂಡ ಇನ್ನೊಂದು ವಿಧಾನ ಇದೆ. ಅಂದ್ರೆ ಪ್ರತಿ ಟೊಮೆಟೊ ಹಾಕ್ತಕ್ಕಂಥ ಪ್ರತಿ ಗಿಡದ ಒಂದು ಜಮೀನು ಒಂದು ಬೌಂಡ್ರಿ ಅಂತ ಇರ್ತದೆ, ಜಮೀನಿನ ಬೌಂಡ್ರಿ ಸುತ್ತ ಯಾವಾಗ್ಲೂ ಒಂದ್ ಸಾಲ್ ಚೆಂಡುವ ಬೆಳಿಬೇಕು. ಪ್ರತಿ 12 ಸಾಲಿಗೆ ಒಂದ್ ಸಾಲು ಚೆಂಡುವ ಬೆಳಿಬೇಕು, ಅದು 25 ಸಾಲಿಗೆ 2 ಸಾಲು ಚೆಂಡುವ ಬೆಳಿಬೇಕು. ಒಂದು ಸಾಲ್ ತೆಗೆದು ಹಾಕಿ ಅಂತಲ್ಲ, ಸಾಲ್ ಪಕ್ಕ ಹಾಕಿ ಅಂತಕ್ಕಂಥದ್ದು. ಟೊಮೆಟೊ ಹಣ್ಣಿನ ಟೊಮೆಟೊ ಗಿಡದ ಪಕ್ಕ ಒಂದ್ ಸಾಲ ಅಂದ್ರೆ 12 ಸಾಲಿಗೆ ಒಂದು ಸಾಲು ಟೊಮೆಟೊ ಬೆಳೆ, ಮತ್ತು ಸುತ್ತ ಜಮೀನಿನ ಸುತ್ತ ಒಂದು ಟೊಮೆಟೊ ಬೆಳೆ ಬೆಳೆಯೋದ್ರಿಂದ ಕೀಟ ನಿರ್ವಹಣೆಗೆ ಸಾಧ್ಯ ಆಗುತ್ತೆ. ಎಸ್ಪೆಷಲಿ ಕಾಯಿ ಕೊರಿತಕ್ಕಂಥ ಕೀಟಗಳು, ಕಾಯಿ ಕೊರಿತಕ್ಕಂಥ ಒಂದು ಕೀಟ ಏನಿದೆಯಲ್ಲ ಅದು ಈ ಹೂವಿನ ಮೇಲೆ ಮೊಟ್ಟೆ ಇಡೋದ್ರಿಂದ, ಈ ಹೂವಿನ ಮೇಲೆ ಮೊಟ್ಟೆ ಇಟ್ಟು ಮರಿ ಮಾಡೋದ್ರಿಂದ ಆ ನಿಮ್ಮ ಟೊಮೆಟೊ ಬೆಳೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನ ಬಲೆ ಬೆಳೆಯಾಗಿ ಉಪಯೋಗ ಮಾಡ್ಕೊಳ್ತೀವಿ, ಇದನ್ನ ಬಲೆ ಬೆಳೆ ಅಂತ ಕರಿತೀವಿ. ಇದನ್ನು ಕೂಡ ಸ್ವಲ್ಪ ಯಾರು ರೈತರು ಇದನ್ನ ಜಾಸ್ತಿ ಅಡಾಪ್ಟ್ ಮಾಡ್ತಿಲ್ಲ, ಇದನ್ನ ಮಾಡೋದಿದ್ರೆ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಯಾಕಂದ್ರೆ ಇದನ್ನ ಹೆಂಗಿದೆ ಅಂತಂದ್ರೆ ಟೊಮೆಟೊ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು 5-10 ದಿವಸ ಮುಂಚಿತವಾಗಿ ನೀವು ಚೆಂಡು ಹೂವನ್ನ ಬೆಳೆದಿರಬೇಕು. ಚೆಂಡು ಹೂವು ಒಂದು 10-12 ದಿವಸ ಹಾಕಿ ಸಸಿ ಸ್ವಲ್ಪ ದೊಡ್ಡದಿರಬೇಕು. ಈ ಹೂವು ಹಂತಕ್ಕೆ ಬಂದಾಗ ಎಸ್ಪೆಷಲಿ ಟೊಮೆಟೊ ಹೂವಿನ ಹಂತಕ್ಕೆ ಬಂದಾಗ ಇದು ಕೂಡ ಹೂವಿನ ಹಂತದಲ್ಲೆಲ್ಲ ಕಂಪ್ಲೀಟ್ ಹೂವಿನ ಹಂತದಲ್ಲಿ ಇರಬೇಕು. ಹಂಗಿದ್ರೆ ನಿಮಗೆ ಕೀಟ ನಿರ್ವಹಣೆ ಬಹಳ ಸೂಕ್ತ ಆಗುತ್ತೆ. ಇದು ಒಂದು ಬದಲಾವಣೆ ಬಂದ್ರೆ ಟೊಮೆಟೊ ಬೆಳೆಯೊಳಗ ಕೀಟ ನಿರ್ವಹಣೆಗೆ ಸಹಕಾರಿ ಅಂತಕ್ಕಂಥದ್ದು ರೈತರಿಗೆ ಇಲ್ಲಿ ಮನವರಿಕೆ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ. ಇದು ಬಹಳ ಸೂಕ್ತ ಅಂತಕ್ಕಂಥದ್ದು. ಇನ್ನೊಂದು ರೈತರು ಬಹಳಷ್ಟು ಕೇಳ್ತಿದ್ದಾರೆ, ಗೊಬ್ಬರಗಳು ಬಳಸ್ತಿದ್ವಿ ಯಾವ ರೀತಿ ಸರ್, ಗೊಬ್ಬರಗಳು ಬಳಸ್ತಿದ್ವಿ ಮಾಡ್ಬೇಕು. ನಮ್ಮ ಸಂಕ್ರಮಣ ತಳಿಗಳಿಗೆ ಆಯ್ತಂತಂದ್ರೆ ಉದಾಹರಣೆಗೆ ಎಷ್ಟು ಬೇಕು ಅಂತಕ್ಕಂಥದ್ದು ಒಂದ್ ಸ್ವಲ್ಪ ಹೇಳ್ತೀನಿ. ಎಷ್ಟು ಬೇಕಾಗುತ್ತೆ ಅಂತಂದ್ರೆ ಇಡೀ 1 ಎಕರೆ ಜಮೀನು ಇತ್ತು ಅಂತಂದ್ರೆ ಒಂದು 217 ಕೆಜಿಯಷ್ಟು ಯೂರಿಯಾ ಪ್ರಮಾಣ ಬೇಕಾಗುತ್ತೆ, 625 ಕೆಜಿಯಷ್ಟು ಸೂಪರ್ ಬೇಕಾಗ್ತದೆ, 166 ಕೆಜಿ ಪೊಟಾಸ್ 1 ಎಕರೆಗೆ ಬೇಕಾಗುತ್ತೆ. ವಿವಿಧ ಹಂತದಲ್ಲಿ ಹಾಕ್ಬೇಕಾಗುತ್ತೆ. ಅದನ್ನ ನಾನು ಹೇಳೋದಿಷ್ಟು ರೈತರಿಗೆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ರೈತರು ಗೊಬ್ಬರಗಳು ಕೊಡೋದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಮಣ್ಣಿನ ಪರೀಕ್ಷೆ ಆದ ಮೇಲೆ ಬಹಳಷ್ಟು ರೈತರಿಗೆ ಹೇಳ್ತಿರ್ತಾರೆ ಮಣ್ಣಿನ ಪರೀಕ್ಷೆ ಮಾಡ್ಕೊಳ್ತಿಲ್ಲ, ಪ್ರತಿಯೊಂದು ಬೆಳೆ ಕನಿಷ್ಠ ಎರಡು ಅಥವಾ ಮೂರು ಬೆಳೆ ಆದ್ಮೇಲೆ ಒಂದು ಮಣ್ಣು ಪರೀಕ್ಷೆ ಕಂಪಲ್ಸರಿ ಅವಶ್ಯಕತೆ ಅವಶ್ಯಕತೆ. ಯಾಕಂದ್ರೆ ಮಣ್ಣಲ್ಲಿ ಏನ್ ಕೊರತೆ ಇದೆ ಆ ಕೊರತೆಯ ಆಧಾರದ ಮೇಲೆ ನೀವು ಪುಷ್ಕಾಸ್ತ್ರಗಳನ್ನ ಕೊಡ್ಬೇಕಾಗ್ತದೆ. ಉದಾಹರಣೆ ನಿಮ್ಗೆ ಯಥೇಚ್ಛವಾಗಿ ಪೊಟಾಸ್ ನಿಮ್ಮ ಜಮೀನಲ್ಲಿ ಇತ್ತಂದ್ರೆ ಪೊಟಾಸ್ ಅಂಶ ಕಡಿಮೆ ಕಡಿಮೆ ಮಾಡ್ತೀವಿ. ಅಂದ್ರೆ ನಾವು ಒಂದು ಬೆಳೆ ನಿರ್ಧಾರ ಮಾಡುತ್ತೀವಿ ಇಷ್ಟು ಬೆಳೆ ಈ ಒಂದು ಬೆಳೆಗೆ ಇಷ್ಟು ಅವಶ್ಯಕತೆ ಅಂತಕ್ಕಂಥ ಇಷ್ಟು ಅವಶ್ಯಕತೆ ಅದು ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳ ಅಂಶದ ಮೇಲೆ ನಿರ್ಧಾರ ಆಗಿರ್ತದೆ. ಇದನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರೆ ಇದು ಬಹಳ ಸೂಕ್ತ ಅಂತಕ್ಕಂಥದ್ದು. ಈಗ ನಾನಾಗ್ಲೇ ಹೇಳಿದೆ 217 kg ಯೂರಿಯನ್ನ ಯಾವಾಗ ಕೊಡ್ಬೇಕು ಅಂತಂತವಾಗಿ ಕೊಡ್ಬೇಕು. ನಿಮ್ಮ ನಾಟಿ ಸಂದರ್ಭದಲ್ಲಿ ನಾಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾಟಿ ಮಾಡಿ ಆರು ವಾರ ಆದ್ಮೇಲೆ ಅಥವಾ ನಾಟಿ ಆಗಿ ಇನ್ನೂ ಒಂದು ತಿಂಗಳಾದ್ಮೇಲೆ ಅದನ್ನ ಅಂತಂತೀವಿ. ಅದನ್ನು ಮೂರು ಹಂತದಲ್ಲಿ ಕೊಡ್ಬೇಕಾಗ್ತದೆ. ಸೂಪರ್ ಅನ್ನು ಕೂಡ ಹೆಚ್ಚುವಾಗಿ ನಾವು ಬೇಸಲ್ ಕೊಡಿ ಅಂತ ಹೇಳ್ತಿರ್ತೀವಿ. ಬೇಸಲ್ ಕೊಡತಕ್ಕಂಥ ಕೊಡೋದ್ರ ಜೊತೆಗೆ ಕೂಡ ಇದನ್ನು ಹಂತವಾಗಿ ಬಳಸಿದ್ರು ಕೂಡ ಒಳ್ಳೇದು ಅಂತಕ್ಕಂಥ ಇತ್ತೀಚೆಗೆ ಬರ್ತದೆ. ಪೊಟಾಸ್ ಅದೇ ರೀತಿ ಕೂಡ ಹಂತವಾಗಿ ಬಳಸಿದ್ರು ಒಳ್ಳೇದು, ರಿಸಲ್ಟ್ ಚೆನ್ನಾಗಿತ್ತು. ಈಗ ಬರ್ತಕ್ಕಂಥ ಒಂದು ಇದನ್ನ ನಾವು ಇದಲ್ಲದೆ ಇತ್ತೀಚೆಗೆ ಫರ್ಟಿಗೇಷನ್ ಶೆಡ್ಯೂಲ್ಸ್ ಅಂತ ನಾವು ಬಹಳಷ್ಟು ಫಾಲೋ ಮಾಡ್ತೀವಿ. ಬಹಳಷ್ಟು ಇಳುವರಿ ಕೊಡೋಕೋಸ್ಕರ ಫರ್ಟಿಗೇಷನ್ ಶೆಡ್ಯೂಲ್ ಮಾಡ್ತಾರೆ. ಆ ಫರ್ಟಿಗೇಷನ್ ಶೆಡ್ಯೂಲ್ ಅನ್ನ ನಾವೇನಿದೆ ನೇರವಾಗಿ ಲಾಸ್ಟ್ ನಂಬರ್ ಕೊಟ್ಟಿರ್ತೀನಿ, ನೇರವಾಗಿ ಸಂಪರ್ಕ ಮಾಡಿದ್ರೆ ಆ ಶೆಡ್ಯೂಲ್ ಕೂಡ ನಮ್ಮ ರೈತರಿಗೆ ವಾಟ್ಸ್ಆಪ್ ಮುಖಾಂತರ ಆ ಶೆಡ್ಯೂಲ್ನ ಕಳಿಸ್ಕೊಡ್ತೀವಿ. ನೇರವಾಗಿ ಡ್ರಿಪ್ ಮುಖಾಂತರ ಕೂಡ ನೀವು ಫರ್ಟಿಗೇಷನ್ ಶೆಡ್ಯೂಲ್ ಅಂತಂದ್ರೆ ಈ ರಾಸಾಯನಿಕ ಏನು ವಸ್ತುಗಳು ಇದಾವೆ NPK ಸಾರಜನಕ ರಂಜಕ ಪೊಟಾಸ್ ಇವನ್ನ ನೀರಿನ ಮುಖಾಂತರ ಡ್ರಿಪ್ ಮುಖಾಂತರ ಕೊಡ್ತಕ್ಕಂಥ ಒಂದು ವಿಧಾನ. ಕೊಡೋದ್ರಿಂದ ಏನಾಗ್ತದೆ ಅಂದ್ರೆ ಗಿಡಕ್ಕೆ ಬೇಕಾದಂತ ಉಪಯೋಗ ಅಂಶನೂ ಜಾಸ್ತಿ ಆಗ್ತದೆ. ಉಪಯೋಗಿಸ್ತಕ್ಕಂಥ ಗಿಡ ಉಪಯೋಗಿಸ್ತಕ್ಕಂಥ ರೀತಿ ಅಂಶ ಜಾಸ್ತಿ ಇರ್ತದೆ ಮತ್ತು ಆಗ್ತಕ್ಕಂಥ ಖರ್ಚು ಕೂಡ ನಿಮಗೆ ಕಡಿಮೆ ಇದ್ದು ಬೆಳವಣಿಗೆಗೆ ಹೆಚ್ಚು ಸಹಕಾರಿ. ಆ ದೃಷ್ಟಿಯಿಂದ ಇದನ್ನ ಫರ್ಟಿಗೇಷನ್ ಶೆಡ್ಯೂಲ್ ಕೂಡ ರೈತರು ಮಾಡಬಹುದು ಅಂತಕ್ಕಂಥ ಒಂದು ವಿಚಾರ. ರೈತರಿಗೆ ನಾನು ಇನ್ನೊಂದು ಕಷ್ಟಪಡ್ತಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ರೈತರು ನಾಟಿ ಮಾಡೋ ಸಂದರ್ಭದಲ್ಲಿ ಕೇಳ್ತಿರ್ತಾರೆ ಬೇವಿನಿಂಡಿ ಬಳಸ್ಬೇಕಲ್ಲ ಸರ್. ಹೌದು, ಬೇವಿನಿಂಡಿ ಕೂಡ ಕೀಟಗಳ ನಿರ್ವಹಣೆಗೆ, ಕೀಟ ಒಂದೇ ಅಲ್ಲ ಬೇವಿನಿಂಡಿ ಅಥವಾ ಒಂಗೆಹಿಂಡಿ ಕೂಡ ಬಹಳ ಕೀಟಗಳ ನಿರ್ವಹಣೆಗೆ ಎಷ್ಟು ಬಳಸ್ಬೇಕಾಗ್ತದೆ ಎಕರೆಗೆ 100 kg ಬೇವಿನಿಂಡಿಯನ್ನ ಬಳಸ್ತಾರೆ. 100 kg ಬೇವಿನಿಂಡಿ ಅಂದ್ರೆ ಯಾವ ರೀತಿ ಬಳಸ್ಬೇಕು ಅಂತಂದ್ರೆ ಯಾವಾಗ್ಲೂ ಬಳಸೋದಕ್ಕಿಂತ ನಾಟಿ ಮಾಡೋದಕ್ಕಿಂತ ಮುಂಚಿತ ಮಣ್ಣಿಗೆ ಸೇರಿರ್ಬೇಕಲ್ಲ. ಯಾವಾಗ ಆ ಥರ ಆಗುತ್ತೆ, ನೀವು ನಾಟಿಗೆ ಮಾಡೋದಕ್ಕಿಂತ ಮುಂಚಿತವಾಗಿ ಮಣ್ಣಿಗೆ ಸೇರಿರ್ಬೇಕು. 2-3 ಸಣ್ಣಗೆ ನಿಧಾನವಾಗಿ ನೀರಿನ ಒಂದು ನೀರು ಬಿಟ್ಟಿರ್ಬೇಕು, ನೀರು ಬಿಟ್ಟು ತೇವಾಂಶ ಆಗಿರ್ಬೇಕು. ತೇವಾಂಶ ಆಗಿ ನಂತರ ಒಂದು 3 ಆದ್ಮೇಲೆ ನಾಟಿ ಮಾಡಬೇಕು. ಬೇವಿನ ಹಿಂಡಿ ಕೊಟ್ಟು 4-4 ಆದ್ಮೇಲೆ ನಾಟಿ ಮಾಡಬೇಕು. ಕೊಟ್ಬಿಟ್ಟು ತಕ್ಷಣ ನಾಟಿ ಮಾಡಬೇಕು. ನಾನು ಬಹಳಷ್ಟು ಹೇಳ್ತಿರ್ತೀನಿ, ಕೆಲವು ರೈತರು ಬಹಳ ತಪ್ಪು ಮಾಡ್ತಾರೆ. ತಕ್ಷಣ ಕೊಟ್ಬಿಟ್ಟು ನಾಟಿ ಮಾಡ್ತಕ್ಕಂಥ ಅಲ್ಲ ತಪ್ಪಾಗ್ತದೆ. ಯಾಕೆ ಅಂತಂದ್ರೆ ನೀವು ಮಣ್ಣೊಂದಿಗೆ ಜಾಸ್ತಿ ಮಿಕ್ಸ್ ಮಾಡಿ ಜಾಸ್ತಿ ನೀರು ಕೊಡಲಿಲ್ಲ ಅಂತಂದ್ರೆ ಬೇವಿನ ಹಿಂಡಿ ಜಾಸ್ತಿ ಹೀಟ್ ಕ್ರಿಯೇಟ್ ಮಾಡ್ತದೆ. ಹೀಟ್ ಹೊರಗಡೆ ಆ ಹೀಟು ನೀವು ನೀರು ಕೊಡೋದ್ರಿಂದ ಆ ಹೀಟ್ ಹೊರಗೆ ಬಂದ್ಬಿಡ್ತು. 3-4 ಸತ್ವವಾಗಿ ನೀರು ಬಿಟ್ರಿ ಅಂತಂದ್ರೆ ಏನಾಗುತ್ತೆ, ಮಣ್ಣು ಅಂದ್ರೆ ಬೇವಿನಿಂಡಿಯಲ್ಲಿ ಇರ್ತಕ್ಕಂಥ ಹೀಟ್ ಅಂತ ಅಂಶ ಈ ಶಾಖದ ಅಂಶ ಹೊರಗೆ ಬರುತ್ತೆ. ಹೊರಗೆ ಬರುತ್ತೆ ಅಂತಂದ್ರೆ ನಿಮಗೆ ಅದು ಯಾವುದೇ ಬೇರೆಗೆ ಇನ್ನೊಂದು ಯಾವುದೇ ರೀತಿ ಒಳಗೆ ಡ್ಯಾಮೇಜ್ ಆಗೋದಿಲ್ಲ. ಇದು ಬಂದ ಅದಕ್ಕೆ ಇದನ್ನ ಬೇವಿನಿಂಡಿನ ಇಲ್ಲ ಸರ್ ನಾಟಿ ಮಾಡಿಬಿಟ್ಟಿದ್ದೀನಿ ಈಗ ಮುಂದೆ ಏನ್ ಮಾಡ್ಬೇಕು, ಬಹಳಷ್ಟು ಅನಿಸ್ತಿತ್ತು ಈ ನಾಟಿ ಮಾಡಿಬಿಟ್ಟಿದ್ದೀನಿ ಸರ್ ಮುಂದೆ ಕೊಟ್ಟಿಲ್ಲ ಈಗ ಏನ್ ಮಾಡ್ಬೇಕು, ಎಲ್ಲೆಲ್ಲಿ ಸಾಧ್ಯ ನಾನು ಹೇಳಿದ್ರೆ ನಾಟಿ ಮಾಡಿದ್ಮೇಲೆ ಏನ್ ಸಾಧ್ಯ ಸುತ್ತ ಏನ್ ಮಾಡಿ ಡ್ರಿಪ್ ಸಾಮಾನ್ಯವಾಗಿ ಬಳಸ್ತಕ್ಕಂಥದ್ದು ಎಲ್ಲಿ ಡ್ರಿಪ್ ಎಲ್ಲಿ ಒದ್ದೆ ಆಗುತ್ತೆ ಗಿಡದ ಬುಡಕ್ಕೆ ಎಲ್ಲಿ ಒದ್ದೆ ಆಗುತ್ತೆ ಆ ಭಾಗದಲ್ಲಿ ಸ್ವಲ್ಪ ಕೆಳಭಾಗದಲ್ಲಿ ಸ್ವಲ್ಪ ತೋಡಿ ಸ್ವಲ್ಪ ಬೇವಿನ ಹಿಂಡಿ ಕೊಟ್ಟು ಮೇಲೆ ಮಣ್ಣು ಮುಚ್ಚಿಬಿಡಿ. ನಿರಂತರವಾಗಿ ನೀರು ಬೀಳೋದ್ರಿಂದ ಏನಾಗುತ್ತೆ, ಆ ಇರ್ತಕ್ಕಂಥ ಪೋಷಕಾಂಶಗಳು ಗಿಡಕ್ಕೆ ಸಿಗುತ್ತೆ. ಸುತ್ತ ಇರ್ತಕ್ಕಂಥ ಭಾಗ ಒದ್ದೆ ಆಗೋದ್ರಿಂದ ಕೀಟ ನಿರ್ವಹಣೆ ಆಗುತ್ತೆ, ರೋಗ ನಿರ್ವಹಣೆ ಆಗುತ್ತೆ. ಗಿಡಕ್ಕೆ ಬೇಕಾದಂಥ ಪೋಷಕಾಂಶಗಳು ನಿರಂತರವಾಗಿ ಸಿಗೋದ್ರಿಂದ ಗಿಡದ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ ರೀತಿ ಒಳಗೆ ನೀವು ಬೇವಿನ ಹಿಂಡಿಯನ್ನ ಬಳಸ್ಕೊಳ್ತಕ್ಕಂಥದ್ದು ಬಹಳ ಸೂಕ್ತ ಅಂತಕ್ಕಂಥದ್ದು. ಅಂದ್ರೆ ಈ ಎಲ್ಲ ಬದಲಾವಣೆಗಳನ್ನ ರೈತರು ಅಳವಡಿಸ್ತಕ್ಕಂಥದ್ದು ಬಹಳ ಇದು ಒಂದು ಹಂತ. ಟೊಮ್ಯಾಟೋ ಬೆಳೆಯಲ್ಲಿ ಸಮಗ್ರ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ರೋಗಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ಬಿ ಪಂಪನಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ಈ ಸಂದರ್ಶನದ ಮುಂದುವರೆದ ಭಾಗ ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಆಲಿಸುವಿರಿ. ಈಗ ಜನಪದ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಸಿ ಅಶ್ವಥ್ ಅವರು ಹಾಡಿರುವ ಈ ಗೀತೆ.

ಕೋಲಿ ಕೋಲಿ